ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ ಇದು ಹಾಸನ ಆಕಾಶವಾಣಿ. ಕೃಷಿ ರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಜೇನು ಕೃಷಿಕರಿಗೆ ವಿವಿಧ ಸೇವೆ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದ ಯುವ ಕೃಷಿಕರಾದಂತಹ ಬಿಎಸ್ ರಂಜಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ರಂಜಿತ್ ಅವರ ವಿಶೇಷ ಏನಪ್ಪ ಅಂತ ಅಂದರೆ ಜೇನು ಸಾಕಾಣಿಕೆಯನ್ನು ಮಾಡ್ತಾರೆ. ಜೊತೆಗೆ ಯಾರು ಜೇನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತಾರೋ, ಯಾರು ಈಗಾಗಲೇ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೋ ಅಂಥವ್ರಿಗೆ ನೆರವನ್ನು ನೀಡತಕ್ಕಂಥದ್ದು. ಯಾಕೆ ಅಂತ ಅಂದರೆ ಜೇನು ಸಾಕಾಣಿಕೆಯನ್ನು ಎಲ್ಲರೂ ಕೂಡ ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾಕೆ ಅಂತ ನಮಗೂ ಕೂಡ ಗೊತ್ತಿದೆ. ಜೇನಿನ ಬಗ್ಗೆ ನಮಗೆ ಮೊದಲಿಂದಲೂ ಕೂಡ ಒಂದು ರೀತಿಯ ಭಯ ಇದೆ. ಅದು ಯಾವಾಗ ಚುಚ್ಚುತ್ತೆ, ಏನೆಲ್ಲ ಅವಾಂತರ ಮಾಡುತ್ತೆ ಅನ್ನುವಂತಹ ಭಯದಿಂದಾಗಿ ಅದರ ಸಾಕಾಣಿಕೆಗೆ ಮುಂದಾಗೋದಿಲ್ಲ. ಸಾಕಾಣಿಕೆ ಮಾಡಿದರೂ ಕೂಡ ಸರಿಯಾಗಿ ಅದನ್ನು ನಿರ್ವಹಣೆಯನ್ನು ಮಾಡದೆ ಬೇಗ ಜೇನು ನೊಣಗಳು ತಮ್ಮ ಪೆಟ್ಟಿಗೆಯನ್ನು ಅಥವಾ ಗೂಡನ್ನು ಬಿಟ್ಟು ಹೋಗ್ತವೆ. ಹಾಗಾಗಿ ಈ ಜೇನು ಸಾಕಾಣಿಕೆ ಅನ್ನುವಂಥದ್ದು ಅಷ್ಟೊಂದು ಒಳ್ಳೆಯ ಯಶಸ್ಸನ್ನು ಗಳಿಸಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಾರಿಗೆಲ್ಲ ಈ ತರಹದ ಸಮಸ್ಯೆಗಳು ಇದ್ದಾವೋ, ಅಡ್ಡಿ ಆತಂಕಗಳು ಇದ್ದಾವೋ, ಅವುಗಳನ್ನು ನಿವಾರಣೆಯನ್ನ ಮಾಡುವ ನಿಟ್ಟಿನಲ್ಲಿ ರಂಜಿತ್ ಅವರು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೇನು ಕೃಷಿ ಮಾಡುವಂತವ್ರಿಗೆ ಉತ್ತೇಜನವನ್ನ ನೀಡ್ತಾ ತಮ್ಮ ಕೈಲಾದಂತಹ ಸಹಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೇಗೆ ಈ ಒಂದು ಪ್ರವೃತ್ತಿ ಪ್ರಾರಂಭ ಆಯಿತು, ಹೇಗೆ ನಡೀತಾ ಇದೆ, ಏನೆಲ್ಲ ಅನುಕೂಲಗಳನ್ನ ಅವರು ಕೃಷಿಕರಿಗೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ರಂಜಿತ್ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಂಜಿತ್. ನಮಸ್ತೆ ಸರ್. ರಂಜಿತ್, ತಾವು ಓದಿದ್ದೇನು? ನಂದು BCOM ಕಂಪ್ಲೀಟ್ ಆಗಿದೆ. ನಾನು ಮಣಿಪಾಲ್ನಲ್ಲಿ BCOM ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಅಂತ ಹೋದೆ. BCOM ಮಾಡಿ ಎಷ್ಟು ವರ್ಷ ಆಯ್ತು? ಸರ್, ನಾನು 2015 ಪಾಸ್ ಔಟ್ ಸರ್. 2015 ಪಾಸ್ ಔಟ್ ಆಗಿದ್ದು ನಾನು BCOM. ತಂದೆ ತಾಯಿ ಏನ್ ಕೆಲಸವನ್ನ ಮಾಡ್ತಾರೆ? ಕೃಷಿ ಹಿನ್ನೆಲೆ ಇದೆಯಾ? ಹೇಗೆ? ಇಲ್ಲ, ಕೃಷಿ ಹಿನ್ನೆಲೆ ಏನಿಲ್ಲ. ತಂದೆ ಕಾರ್ಪೆಂಟರ್ ಆಗಿದ್ರು, ಮತ್ತೆ ತಾಯಿ ನಮ್ದೊಂದು ಅಂಗಡಿ ಇದೆ, ದಿನಸಿ ಅಂಗಡಿ, ಅದನ್ನ ನೋಡ್ಕೊಂಡು. ಕೃಷಿ ಜಮೀನು ಆತರದ್ದೆಲ್ಲ ಏನಿಲ್ಲ? ಇಲ್ಲ, ಆತರ ಏನೂ ಇಲ್ಲ. BCOM ಓದಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರು ಹೋದವರು, ಯಾಕೆ ಬೇಗ ವಾಪಸ್ ಬಂದ್ರಿ? ಅಂದ್ರೆ ಬ್ಯಾಂಗ್ಳೂರಿಗೆ ಕೆಲ್ಸಕ್ಕೆ ಅಂತಾನೆ ಹೋಗಿದ್ದಲ್ಲ, ನನಗೆ ಒಂದು ನಾಲೆಡ್ಜ್ ಬೇಕಿತ್ತು. ಸೊ ನನ್ನ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದು. ಅದಾದ್ಮೇಲೆ ನನಗೆ ಒಂದು ಸ್ವಲ್ಪ ನಾನು ಕಳ್ತ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂತ ಅನ್ನಿಸ್ದಾಗ ನಾನು ಮತ್ತೆ ನನ್ನ ಊರಿಗೆ ಬಂದು ಏನಾದರೂ ಮಾಡಬೇಕು ಅಂತಾನೆ ಇದ್ದಿದ್ದು ನಾನು. ಸೊ ಹಂಗಾಗಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಊರಿಗೆ ಮತ್ತೆ ವಾಪಸ್ ಬಂದೆ ಸರ್. ಈ ಜೇನು ಸಾಕಾಣಿಕೆ ಬಗ್ಗೆ ಯಾಕೆ ಆಸಕ್ತಿ ಬಂತು? ಜೇನು ಅದೇ ನಾನು ಹೀಗೆ ಯೂಟ್ಯೂಬ್ ಇಂಟರ್ನೆಟ್ ಎಲ್ಲ ನೋಡ್ತಾ ಇರುವಾಗ ಅದೇ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್, ಅಂದ್ರೆ ಜೇನಿನ ಸಂತತಿ ಇದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡದಲ್ಲಿರೋದ್ರಿಂದ, ಮತ್ತೆ ಹೆಚ್ಚಾಗಿ ಕೆಮಿಕಲ್ಸ್ ನಾವು ಯೂಸ್ ಮಾಡೋದ್ರಿಂದಾಗಿ ಅವುಗಳ ಸಂತತಿ ಕಮ್ಮಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಓದ್ಕೊಂಡು ಹೋದಾಗ ನನ್ನಿಂದ ಏನ್ ಸಹಾಯ ಆಗ್ಬೋದು ಈ ಜೇನನ್ನ ಉಳಿಸೋದಕ್ಕೆ ಅಂತ ಅನ್ಕೊಂಡು ಒಂದೆರಡು ಬಾಕ್ಸ್ ತಂದಿಡೋಣ ಅಂತ ಹೇಳಿ ನಾನೇ ತಂದು ಮನೆಯಲ್ಲಿ ಒಂದೆರಡು ಬಾಕ್ಸ್ ನ ಇನ್ಸ್ಟಾಲ್ ಮಾಡಿದೆ. ಹಾಗಾಗಿ ನನಗೆ ಇಂಟ್ರೆಸ್ಟ್ ಬಂತು ಸರ್. ಈಗ ಕೃಷಿ ಬಗ್ಗೆ ಅಷ್ಟು ಏನು ಇರಲಿಲ್ಲ, ಕೃಷಿನೇ ನಿಮ್ಗೆ ಗೊತ್ತಿರಲಿಲ್ಲ, ಅಂತದ್ರಲ್ಲಿ ಅಷ್ಟೊಂದು ನಿಮ್ಗೆ ಅಟ್ರಾಕ್ಟ್ ಮಾಡಿದ್ದು ಏನು ಈ ಜೇನಿಗೆ ಸಂಬಂಧಪಟ್ಟಂಗೆ? ಜೇನು ಅದೇ ಅದ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಸೊ ಅದು ಹೇಗೆ ಆರ್ಗನೈಸ್ಡ್ ಆಗಿರುತ್ತೆ, ನನಗೂ ತುಂಬಾ ಡಿಸಿಪ್ಲಿನ್ ಆಗಿರಬೇಕು, ಆ ತರದೊಂದು ಇದಿದೆ. ಸೊ ಹಾಗಾಗಿ ಅವುಗಳ ಡಿಸಿಪ್ಲಿನ್ ಮತ್ತೊಂದಾಗಿರ್ಬೋದು, ಅವುಗಳು ಹೇಗೆ ಜೀವನ ಮಾಡ್ತವೆ, ಎಷ್ಟು ಕಷ್ಟಪಡ್ತವೆ. ಮಳೆ ಇಲ್ದಿದ್ದ ಟೈಮಲ್ಲಿ ತುಂಬಾ ಕಷ್ಟಪಟ್ಟು ಹೋಗಿ ಮಕರಂದನ ಕಲೆಕ್ಟ್ ಮಾಡ್ಕೊಬಂದು ಬಾಕ್ಸ್ ಒಳಗೆ ಸ್ಟೋರ್ ಮಾಡುತ್ತೆ, ಮತ್ತೆ ಅವುಗಳಿಗೋಸ್ಕರ ಅವುಗಳು ಕೆಲಸ ಮಾಡೋದಷ್ಟೇ, ಅವುಗಳ ಫುಡ್ಡಿಗೋಸ್ಕರ. ಸೊ ಅದೊಂದು ಇನ್ಸ್ಪೈರ್ ಆಯ್ತು ನನಗೆ. ಮತ್ತೆ ಅದೇ ಇನ್ನೊಂದು, ಅವುಗಳ ಸಂತತಿ ಕಮ್ಮಿ ಆಗ್ತಿರೋದು, ಅದನ್ನ ಉಳಿಸೋದಕ್ಕೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು. ಪರಿಸರದ ಬಗ್ಗೆ ಯಾಕೆ ಆಸಕ್ತಿ? ಅದರಲ್ಲೂ ಕೂಡ ಹೀಗೆ ಜೇನು, ನೊಣ ಆಗ್ಬೋದು, ಇವು ಹೆಚ್ಚು ಪ್ರಮಾಣದಲ್ಲಿ ಇತ್ತೀಚೆಗೆ ಸಾಯ್ತಾ ಇರೋಂಥದ್ದು. ನಾವು ಬಳಕೆ ಮಾಡ್ತಾ ಇರತಕ್ಕಂಥ ಕೀಟನಾಶಕ ರೋಗನಾಶಕಗಳು ಅದರ ಮೇಲೆ ತುಂಬಾ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬಂದು ಅದರ ಪಾಠಕ್ಕೆ ಅದ್ರ ಕೆಲಸ ಮಾಡಕ್ಕೆ ಅಂತ ಹೇಳಿ ಬರುತ್ತೆ. ನಾವು ವಿಷವನ್ನ ಸಿಂಪಡಣೆ ಮಾಡಿರ್ತೀವಿ, ಅದರ ಮೇಲೆ ಕುಳಿತು ಅದನ್ನ ಕುಡಿದು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇವತ್ತು ಸಾಯ್ತಾ ಇದ್ದಾವೆ. ಇದರ ಬಗ್ಗೆ ಎಲ್ಲ, ಪರಿಸರದ ಬಗ್ಗೆ ಎಲ್ಲ ಹೆಂಗೆ ಆಸಕ್ತಿ ಬಂತು ನಿಮ್ಗೆ? ಅದೇ ಈಗ ಕ್ಲೈಮೇಟ್ ಚೇಂಜು ಆ ತರದ್ದೆಲ್ಲ ನಡೀತಾ ಇರುವಾಗ ಲೈಕ್ ನಾವು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ನಾವೇ ಹಾಳು ಮಾಡ್ಕೊಂಡಿರೋದು ಈ ಇಡೀ ಪರಿಸರನ. ಯಾರಾದ್ರೂ ಒಬ್ರು ನಮ್ಮಿಂದ ಏನಾಗುತ್ತೆ ಅದನ್ನ ಕರೆಕ್ಟ್ ಮಾಡ್ತಾ ಹೋದಾಗ, ಎಲ್ಲರೂ ಅದೇ ಇಂಟೆನ್ಷನ್ ಇಟ್ಕೊಂಡಾಗ ನಾವು ಮಾಡಿರೋ ತಪ್ಪುಗಳು ಸರಿಯಾಗ್ತಾ ಹೋಗುತ್ತೆ. ಸೊ ಜೇನು ಕೂಡ ಹಾಗೆ ನಮ್ಮಿಂದನೇ ಅದು ನಾಶ ಆಗ್ತಿರೋದು. ಸೊ ನಾವೇ ಅದನ್ನ ಉಳಿಸಬೇಕು ಬಿಟ್ರೆ ಅವುಗಳನ್ನ ಉಳಿಸ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಎಫರ್ಟ್ ಇರಬೇಕು ಜೇನನ್ನ ಉಳಿಸೋಕ್ಕೋಸ್ಕರ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಆ ದಾರಿಲಿ ನಾನು ಹೋಗ್ತಾ ಇದ್ದೀನಿ. ಅದರ ಬಗ್ಗೆ ಹೆಚ್ಚು ಆಸಕ್ತಿ ಮೂಡ್ತು. ಜೊತೆಗೆ ಜೇನು ನೊಣಗಳು ಏನು ತುಂಬಾ ಅಚ್ಚುಕಟ್ಟಾಗಿರುತ್ತೋ ಅದು ಹೆಚ್ಚು ಸೆಳಿತು ಅನ್ನುವಂಥದ್ದು. ಈಗ ಅದ್ರ ಬಗ್ಗೆ ಆಸಕ್ತಿ ಇದ್ರೂ ಕೂಡ ನೇರವಾಗಿ ನಾವು ಆ ಕ್ಷೇತ್ರಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂದ್ ಸ್ವಲ್ಪ ಕಠಿಣವಾದಂತಹ ಕ್ಷೇತ್ರ, ಒಂದಷ್ಟು ತರಬೇತಿ ಬೇಕಾಗುತ್ತೆ, ಅದರ ಬಗ್ಗೆ ಮೂಲಭೂತ ಜ್ಞಾನ ಬೇಕಾಗುತ್ತೆ. ಅದೆಲ್ಲವನ್ನು ಹೇಗೆ ಸಂಪಾದನೆ ಮಾಡಿದ್ರಿ ನೀವು? ನಾನು ಅದೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಇಂಟರ್ನೆಟ್ ಅದನ್ನ ನೋಡಿಕೊಂಡೆ, ನಾಲೆಡ್ಜ್ ಓದ್ಕೊಂಡು ಹೋದೆ. ಸೊ ನಮಗೆ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ ಇಂಡಿಯನ್ ಬೀ ಕೀಪರ್ಸ್ ಅಷ್ಟೊಂದು ಎಕ್ಸ್ಪೋಸ್ ಆಗಿಲ್ಲ. ಸೊ ಜನಗಳಿಗೆ ತಿಳಿಸ್ಕೊಡೋ ಅಷ್ಟು ಮಟ್ಟಕ್ಕೆ ಇಲ್ಲ ಪಬ್ಲಿಕ್ ಅಲ್ಲಿ. ಅದೇ ಯುರೋಪಿಯನ್ ಬೀ ಕೀಪಿಂಗ್ ಲೈಫ್ ಸ್ಟೈಲ್ ಅದು ತುಂಬಾ ಪ್ರಮೋಟ್ ಮಾಡ್ತಾರೆ, ಯೂಟ್ಯೂಬ್ಗಳಲ್ಲಿ ಚಾನೆಲ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಪ್ರಮೋಷನ್ ಮಾಡ್ತಾರೆ. ಸೊ ಜನಗಳಿಗೆ ಅಲ್ಲಿಯವರಿಗೆ ಬೀ ಕೀಪಿಂಗ್ ತುಂಬಾ ಈಸಿಯಾಗಿ ತಿಳ್ಕೊಳ್ತಾರೆ, ಇಲ್ಲಿ ಆತರ ಇಲ್ಲ. ಸೊ ಆತರ ನಾನು ಹುಡ್ಕೊಂಡು ಹೋದೆ. ಸಕಲೇಶ್ಪುರದಲ್ಲಿ ಬೀ ಸೊಸೈಟಿ ಇದೆ. ಸೊ ಅಲ್ಲಿ ಸುಮ್ಮನೆ ಹೋದ್ವಿ ನಾವು, ನೋಡೋಣ ಅಲ್ಲಿ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ. ಅಲ್ಲಿ ಹೋದಾಗ ಅಲ್ಲಿನ ಒಬ್ಬರು ಎಂಪ್ಲಾಯಿ ಬಾಕ್ಸ್ ನಮ್ಮ ಹತ್ರ ಸಿಗುತ್ತೆ, ಹುಳುಗಳು ಸಿಗೋದಿಲ್ಲ ಅಂತ ಹೇಳಿದ್ರು. ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ, ಇಲ್ಲೇ ನಮ್ಮೂರ ಹತ್ರ ಒಬ್ರು ಶಶಿಧರ್ ಅಂತ ಇದ್ದಾರೆ, ಅವ್ರ ನಂಬರ್ ಕೊಟ್ರು. ಅವರು 1982 ಇಂದ ಬೀ ಕೀಪಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ನಂಬರ್ ತಗೊಂಡೆ, ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು ಕಾಲೋನಿ ನನ್ನ ಹತ್ರ ಯಾವುದು ಇಲ್ಲ, ನೀವು ಯಾವ್ದಾದ್ರೂ ತೋಟದಲ್ಲಿ ಅಥವಾ ಎಲ್ಲಾದ್ರೂ ಕಾಡಲ್ಲಿ ಇರೋದನ್ನ ನೀವು ತೋರಿಸಿದ್ರೆ ನಾನು ಬಂದು ಕೂರಿಸ್ಕೊಡ್ತೀನಿ ನಿಮ್ಮ ಬಾಕ್ಸಿಗೆ ಅಂತ. ಸೊ ಹಂಗಾಗಿ ಏನ್ ಮಾಡಿದ್ವಿ, ಒಂದಿನ ನಾನು ನನ್ನ ಫ್ರೆಂಡ್ಸು ಹೋದ್ವಿ ತೋಟಕ್ಕೆ, ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದ್ವಿ. ಒಂದ್ ಕಡೆ ಸಿಕ್ತು ಆಕ್ಚುಲಿ, ಇಲ್ಲೇ ಸ್ವಲ್ಪ ಹತ್ರದಲ್ಲೇ. ಅದಾದ್ಮೇಲೆ ಅವ್ರನ್ನ ಕರೆಸಿದೆ ಒಂದಿನ. ಅವ್ರು ಬೆಳಗ್ಗೆ ಬಂದ್ರು, ಬಂದು ಚೆಕ್ ಮಾಡಿದಾಗ ಅದನ್ನ ನೋಡಿದ್ರೆ ಕ್ವೀನ್ ಫೇಲ್ಯೂರ್ ಆಗಿರೋ ಕಾಲೋನಿ. ಸೊ ಅಲ್ಲೇ ಒಂದು ಸೆಟ್ ಬ್ಯಾಕ್ ಫಸ್ಟಿಗೆನೆ. ಮತ್ತೆ ಹೇಳಿದೆ ಒಂದು ಅರ್ಧ ಗಂಟೆ ಇಲ್ಲೆಲ್ಲಾದ್ರೂ ಹುಡ್ಕೋಣ ನೋಡೋಣ, ಯಾವ್ದಾದ್ರೂ ಸಿಕ್ಕಿದ್ರೆ ಕೂರಿಸ್ಬೋದಲ್ಲ ಅಂತ. ಇಲ್ಲೊಂದು ಹತ್ರದಲ್ಲಿ ಕಾಡಿದೆ, ಅದನ್ನ ಹುಡುಕ್ತಾ ಇದ್ವಿ, ಸಿಗ್ಲಿಲ್ಲ ಎಲ್ಲೂ ನಮ್ಗೆ. ಸೊ ನಂದು ಒಂದು ಕ್ಯೂರಿಯಾಸಿಟಿ, ನನ್ನಲ್ಲಿರೋ ಇಂಟ್ರೆಸ್ಟ್ ನ ನೋಡಿ ಅವ್ರು ಹೇಳಿದ್ರು ಸಂಜೆ ಬನ್ನಿ ಮನೆಗೆ, ನಾನೇ ನಂದೊಂದು ಕಾಲೋನಿ ಕೊಡ್ತೀನಿ ನಿಮಗೆ ಅಂತ. ಸೊ ಹಂಗಾಗಿ ಫುಲ್ ಖುಷಿ ಆಗೋದೆ. ಸೊ ಅವ್ರ ಮನೆಗೆ ಹೋದೆ, ಅವ್ರ ಹತ್ರ ಇತ್ತು ಒಂದು 12-15 ಕಾಲೋನಿಸ್ ಇತ್ತು. ಒಂದು ಕಾಲೋನಿ ಕೊಟ್ರು. ಸೊ ಒಂದು ಕಾಲೋನಿ ತಂದಿಟ್ಟೆ. ಅದಾದ್ಮೇಲೆ ಒಂದು ಬರ್ತಾ ಇದ್ರು, ಅವ್ರ ವೀಕ್ಲಿ ಬರ್ತಾ ಇದ್ರು, ಅವರೇ ಬರ್ತಾ ಇದ್ರು. ನಾನು ಇಂಟ್ರೆಸ್ಟ್ ನೋಡಿ, ಏನು ಚಾರ್ಜಸ್ ಏನು ಬೇಡ, ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ ಬಂದರು. ಸೊ ಬಂದರು, ನಾನು ಗೈಡೆನ್ಸ್ ತಗೊಂಡೆ ಅವರಿಂದ, ಕಲ್ತ್ಕೊಳ್ತಾ ಹೋದೆ. ಅದಾದ್ಮೇಲೆ ಮತ್ತೆ ಒಂದು 15 ಡೇಸ್ ಬಿಟ್ಟು ಇನ್ನೊಂದು ಬಾಕ್ಸ್ ಕೊಟ್ರು ಅವರೇ. ಸೊ ಇನ್ನೊಂದು ಬಾಕ್ಸ್ ತಂದಿಟ್ವಿ. ಸೊ ಅದನ್ನೇ ಮೈಂಟೈನ್ ಮಾಡ್ಕೊಂಡು ಹೋದ್ವಿ, 1 ಇಯರ್ ಫುಲ್ ಮೈಂಟೈನ್ ಮಾಡಿದ್ವಿ. ಆಮೇಲೆ ಅವ್ರು ಬರ್ತಾ ಇದ್ದಿದ್ದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು, ಯಾಕಂದ್ರೆ ನಾನು ಕಲ್ತ್ಕೊಳ್ಳಿ ಅಂತ. ಸೊ ಹಂಗೆ ಕಲ್ತ್ಕೊಂಡು ಒಂದು 2 ಇಯರ್ಸ್ವರೆಗೂ ನಾನು ಕಲ್ತ್ಕೊಂಡು ಹೋದೆ ಅವರು ಹೇಳ್ಕೊಟ್ಟ ನಾಲೆಡ್ಜಿಂದ. ಅದಾದಮೇಲೆ KVK ಇದೆಯಲ್ಲ ಕಂದೆಯಲ್ಲಿ, ಅಲ್ಲಿ ಟ್ರೈನಿಂಗ್ ಇದೆ ಅಂತ ಗೊತ್ತಾಯಿತು. ಸೊ ಅವ್ರು ಸೈಂಟಿಸ್ಟ್ ಒಬ್ರು ಟ್ರೈನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಅವ್ರ ಹತ್ರ ಹೋದ್ರೆ ನಮಗೆ ಸೈಂಟಿಫಿಕ್ ಆಗಿ ಏನೇನು ವಿಷಯಗಳು ಗೊತ್ತಾಗಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಹೇಳಿ ನಾನು ಅದೇ ಡಾಕ್ಟರ್ ನಾಗರಾಜ್ ಅವ್ರ ಹತ್ರ ಹೋಗಿ ಅವ್ರ ಹತ್ರನೂ ಟ್ರೈನಿಂಗ್ ತಗೊಂಡಿದ್ದೀನಿ. ಒಂದು ವೀಕ್, ಒಂದು ವಾರ ಟ್ರೈನಿಂಗ್ ಹೋಯ್ತ. ಏನೇನು ಕಲ್ಸ್ಕೊಟ್ರು ಅಲ್ಲಿ ಒಂದು ವಾರದಲ್ಲಿ? ನನಗೆ ಕೆಲವು ಗೊತ್ತಿರೋ ವಿಷಯಗಳು ಹೇಳಿದ್ರು ಅವರು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಈ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಜೇನು ಹೇಗೆ ಇರುತ್ತೆ, ಏನೆಲ್ಲ ಮಾಡುತ್ತೆ, ಅವುಗಳಿಗೆ ಬರುವಂತ ಕಾಯಿಲೆಗಳು ಡೀಟೇಲ್ಡ್ ಆಗಿ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಆದ್ರೆ ಬರುವ ಕಾಯಿಲೆಗಳು ಅಂತದೆಲ್ಲ ಮೇಜರ್ ಅದನ್ನ ನಾವು ತಿಳ್ಕೊಂಡು ಬಂದ್ವಿ. ಹೆಚ್ಚಿನ ಮಾಹಿತಿ ಸಿಕ್ತು, ನಿಮಗೆ ಸಾಕಾಣಿಕೆಗೆ ತುಂಬಾ ಅನುಕೂಲ ಆಯ್ತು ಅನ್ನುವಂಥದ್ದು. ಸಾಮಾನ್ಯವಾಗಿ ತರಬೇತಿ ತಗೊಂಡ್ರೆ ಏನ್ ಮಾಡ್ತಾರೆ ಅಂದ್ರೆ, ಅವರೇ ಒಂದು 10, 15, 20, 25ರವರೆಗೂ ಕೂಡ ಕಾಲನಿಗಳನ್ನ ಮಾಡ್ಕೊಂಡು ಜೇನು ಸಾಕಾಣಿಕೆಯನ್ನ ಮಾಡುವಂಥದ್ದು, ಜೇನು ಉತ್ಪಾದನೆ ಆದಾಗ ಅದನ್ನು ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು, ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಇಷ್ಟಕ್ಕೆ ಸೀಮಿತವಾಗಿ ಹೋಗ್ತಾರೆ. ಆದ್ರೆ ನೀವು ಅಷ್ಟಕ್ಕೆ ಸೀಮಿತ ಆಗದೆ ಬೇರೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಈ ಜೇನು ಸಾಕಾಣಿಕೆ ಮಾಡುವಂತ ಅವ್ರಿಗೆ, ಅವ್ರಿಗೂ ಕೂಡ ನೆರವಾಗಬೇಕು, ಅವ್ರಿಗೆ ಅಗತ್ಯ ಇರತಕ್ಕಂತಹ ಸೇವೆ ಮತ್ತೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ತಾವು ವಿಭಿನ್ನವಾಗಿ ಆಲೋಚನೆಯನ್ನ ಮಾಡಿದಂಥವ್ರು. ಯಾಕೆ ಆತರ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನಿಮ್ಗೆ? ಅದೇ ನಾನು ಬಾಕ್ಸಸ್ ಇಟ್ಟಾಗ ಇಲ್ಲಿ ಸುತ್ತಮುತ್ತ ಇರೋ ಪ್ಲಾಂಟರ್ಸ್ ಆಗ್ಲಿ, ನಮ್ಮ ಪರಿಚಯದವರಾಗ್ಲಿ, ಅವರೆಲ್ಲ ಅವರಿಗೂ ಇಂಟ್ರೆಸ್ಟ್ ಇತ್ತು ಬಾಕ್ಸ್ ತಂದಿಡಬೇಕು. ಮತ್ತೆ ಕೆಲವರು ಅದರಲ್ಲಿ ಇಟ್ಟಿರೋರು ಇದ್ರು, ಬಾಕ್ಸ್ ತಂದು ಇಟ್ಟಿರೋರು ಇದ್ರು, ಬಟ್ ಅದು 1-2 ತಿಂಗಳಲ್ಲೇ ಹುಳುಗಳು ಬಿಟ್ಟೋಗಿರೋಂಥದ್ದೆಲ್ಲ ಆ ಥರದ್ದೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರು. ಸೊ ಯಾರು ಅದರಲ್ಲಿ ಸಕ್ಸಸ್ ಅಂತ ಕಂಡಿರೋರು ನನಗೆ ಯಾರು ಸಿಗ್ಲಿಲ್ಲ. ಸೊ ಹಾಗಾಗಿ ನಾನೇನ್ ಮಾಡಿದೆ, ಲೈಕ್ ನನಗ್ ಗೊತ್ತಿರೋ ನಾಲೆಡ್ಜ್ ಅನ್ನ ನಾನು ಇನ್ನೊಬ್ರಿಗೆ ಹೇಳ್ಕೊಟ್ರೆ, ಮುಂಚೆನೆ ಇದ್ದಿದ್ದ ಇಂಟೆನ್ಷನ್ ಅಂದ್ರೆ ಜೇನು ಹುಳ ಉಳಿಸ್ಬೇಕು ಆ ತರದ ಇಂಟೆನ್ಷನ್. ಸೊ ಹಾಗಾಗಿ ನಾನು ಅವರಿಗೊಂದು ನಾಲೆಡ್ಜ್ ಕೊಟ್ಟು ಅವರಿಗೆ ಹೆಲ್ಪ್ ಮಾಡಿದಾಗ, ಸೊ ಅವುಗಳು ಒಂದು ಬಾಕ್ಸ್ ಉಳಿಯೋ ಜಾಗದಲ್ಲಿ ಅವ್ರ ಹತ್ರ ಇರೋ ಇನ್ನೊಂದು ಬಾಕ್ಸ್ ಉಳಿಯುತ್ತೆ. ಸೊ ಅದೇ ತರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ನಾವು ಒಂದು ಬಾಕ್ಸ್ ಉಳಿಸ್ಬೇಕು ಅಂತ ಒಂದು ಕಾಲನಿ ಉಳಿಸ್ಬೇಕು ಅಂತ ಇದ್ದವರು ಒಂದು 50 ಕಾಲನಿ ಉಳಿಸಿದಂಗೆ ಆಗುತ್ತೆ. ಸೊ ಆ ತರ ಇದರಿಂದಾಗಿ ನನಗೆ ಅದೊಂದು ಐಡಿಯಾ ಬಂತು ನನಗೆ, ಸೊ ಇನ್ನೊಬ್ರಿಗೆ ಗೈಡ್ ಮಾಡಬೇಕು ಅನ್ನೋದು. ಈಗ ಜೇನಿಗೆ ಸಂಬಂಧಪಟ್ಟ ಹಾಗೆ, ಏನು ತುಡುವೆನಲ್ಲಿ ಜೇನಿರುತ್ತೋ ಅದನ್ನ ಬಾಕ್ಸ್ಗೆ ಶಿಫ್ಟ್ ಮಾಡೋ ಅಂಥದ್ದು, ಅದಕ್ಕೆ ಬೇಕಾದಂತಹ ಇದನ್ನ ನೀಡೋ ಅಂಥದ್ದು, ಮತ್ತೆ ಹಾರ್ವೆಸ್ಟ್ ಮಾಡೋ ಅಂಥದ್ದು, ಆ ಎಲ್ಲ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಹೇಗೆ? ನಾವು ಹೋಗಿ ಕಾಡಲ್ಲಿ ಹಿಡಿದು ಆ ತರ ಮಾಡ್ತಾ ಇಲ್ಲ, ಇವಾಗ ನಾವೇ ಬ್ರೀಡಿಂಗ್ ಎಲ್ಲ ಮಾಡ್ತಾ ಇದೀವಿ. ಸೊ ಜೇನು ಕಾಲನಿಗಳನ್ನ ನಾವೇ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಸೇಲ್ ಮಾಡ್ತೀವಿ. ಆಮೇಲೆ ಮೇಂಟೆನೆನ್ಸ್ ಇನ್ಸ್ಟಾಲೇಷನ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ನನಗೆ ಏನಾದರೂ ಹೆಲ್ಪಿಗೆ ಜನ ಬೇಕು ಅಂದಾಗ ನಾನು ಕೆಲಸಕ್ಕೆ ಜನ ಕರ್ಕೊಳ್ತೀನಿ. ಮತ್ತೆ ಬಾಕ್ಸ್ ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅಲ್ಲಿಗೂ ಕೆಲಸದವ್ರು ಬರ್ತಾರೆ. ಸೊ ಕೆಲಸ ಮಾಡಿಸ್ಕೊಂಡು ಅವರಿಗೆ ಒಂದು ಉದ್ಯೋಗ ಕೊಡೋ ತರ ಇದು ಮಾಡ್ತಾ ಇದೀವಿ. ಈಗ ಬೇರೆಯವ್ರಿಗೆ ಹೇಗೆ ನೆರವಾಗ್ತಿದ್ರೆ, ಅವ್ರಿಗೆ ಏನೆಲ್ಲ ಸೇವೆ ಮತ್ತೆ ಸಹಕಾರವನ್ನ ನೀವು ನೀಡ್ತಾ ಇದ್ದೀರಾ? ನಾವು ತುಂಬಾ ವೈಜ್ಞಾನಿಕವಾಗಿ ಮಾಡ್ತಿರೋದು ಬೀ ಕೀಪಿಂಗ್ ನ. ಈಗ ಯಾರಾದ್ರೂ ನಮ್ಗೆ ಇಂಟ್ರೆಸ್ಟ್ ಇದೆ, ನಾವು ಬಾಕ್ಸ್ ಇಡ್ತೀವಿ ಅಂತ ನಮಗೆ ಫೋನ್ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ, ನಾವು ಫಸ್ಟ್ ಬಂದು ಜಾಗ ನೋಡ್ಬೇಕು ನಿಮ್ದು. ಸೊ ನೆಕ್ಟರ್ ಫ್ಲೋ, ಈ ಮಕರಂದದ್ದು ಇದು ಹೇಗಿದೆ, ಆ ಸ್ಟೋರೇಜ್ ಹೇಗಿದೆ, ಈಗ ಪ್ಲಾಂಟೇಶನ್ಸ್ ಹೇಗಿದೆ, ಅದನ್ನ ನೋಡ್ಬೇಕು ಅಂತ ಹೇಳ್ತೀವಿ. ನಾವು ವಿಸಿಟ್ ಮಾಡ್ತೀವಿ, ಜಾಗ ವಿಸಿಟ್ ಮಾಡಿ ಅವರಿಗೊಂದು ಐಡಿಯಾ ಕೊಡ್ತೀವಿ, ಎಷ್ಟು ಬಾಕ್ಸ್ ಇಟ್ಟರೆ ನಿಮ್ಗೊಂದು ಸಕ್ಸಸ್ ಸಿಗುತ್ತೆ. ಆ ಥರ ಗೌರ್ಮೆಂಟಿಂದ ಸಬ್ಸಿಡಿ ಕೂಡ ಸಿಗುವಂಥದ್ದು ಇರುತ್ತೆ. ಸೊ ಅವ್ರು ಮಾಡಿಕೊಂಡ್ರೆ ನಾವು ಅವ್ರಿಗೆ ಮೇಂಟೆನೆನ್ಸ್ ಸರ್ವಿಸ್ ಬೇಕು ಅಂದರೆ ನಾವು ಮೇಂಟೆನೆನ್ಸ್ ಸರ್ವಿಸ್ ಕೊಡ್ತೀವಿ, ಇಲ್ಲ ನೀವೇ ಕಾಲನಿ ತಂದು ಕೊಡಿ ಅಂತ ಹೇಳಿದರೆ ನಾವೇ ತೊಗೊಂಡೋಗಿ ಇಟ್ಟು ಮೇಂಟೈನ್ ಮಾಡೋದು, ಜೇನು ಬಂದಾಗ ಅವರಿಗೆ ತೆಕ್ಕೊಡೋದು. ಮತ್ತು ಇನ್ನೊಂದೇನೆಂದರೆ ಈಗ ಒಂದು 5-10 ಬಾಕ್ಸ್ ಇಟ್ಟಾಗ ತುಂಬ ಜೇನು ಸಿಗುವಂಥದ್ದು ಇರುತ್ತೆ. ಸೊ ಅಷ್ಟನ್ನೆಲ್ಲ ಅವರು ರೈತರು ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಹಾಗಾಗಿ ಅದನ್ನು ಸೇಲ್ ಮಾಡ್ತಾರೆ. ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ಇಲ್ಲ ನಮ್ಗೆ. ಹೇಗೆ ಅಂದ್ರೆ ನಮ್ಗೊಂದು ಬ್ರ್ಯಾಂಡ್ ಬಿಲ್ಡ್ ಆಗಿದೆ, ಸೊ ನಮಗೆ ಕಸ್ಟಮರ್ಸ್ ಇದ್ದಾರೆ, ಹಾಗಾಗಿ ನಾವು ಅವರಿಗೆ ಹೆಚ್ಚಿನ ರೇಟ್ ಅನ್ನು ಕೊಟ್ಟು ನಾವೇ ಪರ್ಚೇಸ್ ಮಾಡ್ತೀವಿ. ಸೊ ಅಂತ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತೀವಿ. ನಾವು ಜಾಸ್ತಿ ರೇಟ್ ಕೊಟ್ಟು ಪರ್ಚೇಸ್ ಮಾಡಿ ನಮ್ಗೂ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಮಾಡ್ತೀವಿ. ಈಗ ಅವ್ರಿಗೆ ಅಗತ್ಯ ಇರತಕ್ಕಂತ ಬಾಕ್ಸಸ್ ಅದೆಲ್ಲವುದನ್ನು ಕೂಡ ನೀವೇ ಕೊಡ್ತೀರಿ ಅಂತ ಹೇಳಿದ್ರಿ, ಅದನ್ನ ಒಂದಷ್ಟು ಬೆಲೆ ಅಂತ ಹೇಳಿ ನಿಗದಿ ಮಾಡಿ ಆ ಬೆಲೆಗೆ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಈ ಬಾಕ್ಸಸ್ ಇದೆಲ್ಲ ನೀವೇ ತಯಾರಿಸ್ತಿದ್ರೋ ಹೇಗೆ? ಹೌದು ಸರ್, ಎಲ್ಲವನ್ನು ನಾವೇ ತಯಾರಿಸ್ತೀವಿ. ಯಾಕಂದ್ರೆ ಯಾವುದೇ ಕೆಲಸ ಮಾಡಿದಾಗ, ಯಾವುದೇ ಏನೋ ಮಾಡಿದಾಗ ಒಂದು ಕ್ವಾಲಿಟಿ ಇರಬೇಕು. ಸೊ ಅದಕ್ಕೆ ನಾವು ಈ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಂಡಿರೋದ್ರಿಂದ, ಸೊ ಸೈಂಟಿಫಿಕ್ ಆಗಿ ಅವುಗಳಿಗೆ ಬೀಸ್ಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಬಾಕ್ಸ್ನ ಡಿಸೈನ್ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ತು ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲ ನಾವೇ ತಯಾರು ಮಾಡಿಸ್ತಾ ಇದೀವಿ. ಬಾಕ್ಸಸ್ ಬಹಳ ಒಳ್ಳೆಯ ಮರದಲ್ಲಿ ಮಾಡಬೇಕು ಅಂತೇಳಿ ಹೇಳ್ತಾರೆ. ಯಾಕೆ ಅಂತ ಅಂತಂದ್ರೆ ಬಿಸಿಲಲ್ಲೂ ಕೂಡ ಅದು ಇರುತ್ತೆ, ಮತ್ತೆ ಮಳೆಯಲ್ಲೂ ಕೂಡ ನೆನೆಯುತ್ತೆ, ಅದೆಲ್ಲದಕ್ಕೂ ತಾಳಿಕೊಳ್ಳುವಂತ ಒಂದು ಶಕ್ತಿ ಅದಕ್ಕೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅದರ ಗುಣಮಟ್ಟವನ್ನು ಹೇಗೆ ಕಾಪಾಡ್ತಾ ಇದ್ದೀರಾ? ಕ್ವಾಲಿಟಿ ಮರವನ್ನು ನಾವು ತಗೊಳ್ತೀವಿ, ಸೆಲೆಕ್ಟೆಡ್ ಮರ ತಗೊಂಡು ಅವುಗಳಿಂದ ಬಾಕ್ಸಸ್ನ ಮಾಡೋದು. ಮತ್ತೆ ಒಳ್ಳೆ ಕ್ವಾಲಿಟಿ, ಈಗ ಪೇಂಟಿಂಗ್ ಆಗಲಿ ಏನೇ ಆಗಲಿ ಅದಕ್ಕೆ ಯೂಸ್ ಮಾಡುವಂಥ ರಾ ಮೆಟೀರಿಯಲ್ಸ್ ಆಗಲಿ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತೀವಿ. ಅದರಿಂದ ಏನೇ ಆದರೂ ಒಂದು 5 ವರ್ಷನಾದರೂ ಬರಬೇಕು ಬಾಕ್ಸ್ ಮಿನಿಮಮ್. ಆ ಇದರಿಂದ ಇಂಟೆನ್ಷನ್ ಇಟ್ಕೊಂಡು ನಾವು ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕ್ವಾಲಿಟಿ ಕೊಡ್ತಾ ಇದೀವಿ. ಒಳ್ಳೆ ಮರ ಸೆಲೆಕ್ಟ್ ಮಾಡಿ, ಒಳ್ಳೆ ಮರವನ್ನು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಬಾಕ್ಸ್ ಮಾಡಿ ಅದನ್ನ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಈಗ ಒಂದು ಸಾರಿ ಕಾಲೋನಿಯನ್ನ ತೆಗೆದುಕೊಂಡು ಹೋಗಿ ಇಟ್ಟ ಮೇಲೆ ಅವ್ರಿಗೆ ಬೇರೆ ಬೇರೆ ತರದಲ್ಲಿ ಯಾವ ರೀತಿ ನೆರವಾಗ್ತಾರೆ? ಯಾಕೆ ಅಂತ ಅಂದ್ರೆ ಒಂದ್ ರೀತಿ ಅವ್ರಿಗೆ ಸರ್ವಿಸ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಾವು ಹೇಳಿದ್ರಿ. ಎಷ್ಟು ದಿವಸಗಳ ಕಾಲ ಮಾಡ್ತೀರಾ, ಎಂತೆಂಥ ಸಂದರ್ಭದಲ್ಲಿ ಅಲ್ಲಿಗೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾವಾಗ ಅನಿವಾರ್ಯವಾಗಿ ಹೋಗ್ಲೇಬೇಕು, ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದಾರೆ? ಅದೇ ಈಗ ಫಸ್ಟ್ಗೆ ಬಾಕ್ಸ್ ತಗೊಂಡೋಗಿ ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ಅವ್ರಿಗೆ ತಿಂಗಳಿಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಮೇಂಟೆನೆನ್ಸ್ ಮಾಡುವಂಥದ್ದು ಗ್ಯಾರಂಟಿನ ನಾವು ಕೊಡ್ತೀವಿ. ಸೊ 3 ವರ್ಷದವರೆಗೆ ಅಂತ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೋತೀವಿ ಸ್ಟಾರ್ಟಿಂಗು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ. ಸೊ ಅದೇ ಫಸ್ಟ್ 1 ವರ್ಷ ನಾವು ಏನು ಚಾರ್ಜ್ ಮಾಡೋದಿಲ್ಲ, ಯಾಕಂದ್ರೆ ನಾವು ಅವ್ರಿಗೆ ಗೈಡೆನ್ಸ್ ಮಾಡಬೇಕು, ಕಾಲನಿ ಉಳಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿರೋದ್ರಿಂದ ಫಸ್ಟ್ ಇಯರ್ ಏನು ಚಾರ್ಜ್ ಮಾಡೋದಿಲ್ಲ, ಫಸ್ಟ್ ಇಯರ್ ಫ್ರೀ ಸರ್ವಿಸ್ ಕೊಡ್ತೀವಿ. ಸೆಕೆಂಡ್ ಇಯರ್ ಇಂದ ಒಂದು ಮಿನಿಮಮ್ ಚಾರ್ಜಸ್ನ ನಾವು ಮಾಡ್ತೀವಿ, ತುಂಬಾ ಮಿನಿಮಮ್ ಅಂದ್ರೆ ತುಂಬಾ ಮಿನಿಮಮ್ ಆ ತರ ಚಾರ್ಜ್ ಮಾಡ್ತೀವಿ. ಆವಾಗ್ಲೂ ಕೂಡ ಅದೇ ಸರ್ವಿಸ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಪ್ರತಿ ತಿಂಗಳಿಗೆ ಒಂದ್ಸತಿ ವಿಸಿಟ್ ಮಾಡ್ತೀವಿ. ಅದಾದ್ಮೇಲೆ ಲೈಕ್ ವಿಸಿಟ್ಗೆ ಹೋದಾಗ ಏನಾದ್ರೂ ಎಮರ್ಜೆನ್ಸಿ ವಿಸಿಟ್ಸ್, ಈಗ ಒಂದು 10 ದಿನದಲ್ಲಿ ಬರಬೇಕು, ಮತ್ತೊಂದ್ಸತಿ ಬಂದೇನೋ ಕೆಲಸ ಮಾಡಬೇಕು, ಫೀಡಿಂಗ್ ಕೊಡಬೇಕು ಅಂತದೇನಾದ್ರೂ ಇದ್ದಾಗ ನಾವು ಮತ್ತೆ ವಿಸಿಟ್ ಮಾಡಿ ಏನಾದ್ರೂ ಕೆಲಸ ಮಾಡಬೇಕಾಗಿದ್ದ ನಾವು ಮಾಡ್ತೀವಿ. ಅದಕ್ಕೂ ಏನು ಚಾರ್ಜಸ್ ಅಂತ ಏನು ಮಾಡೋದಿಲ್ಲ ನಾವು. ಈಗ ಅದು ಹಾರ್ವೆಸ್ಟ್ ಕೂಡ ನೀವೇ ಮಾಡ್ಕೊಡ್ತೀರಿ? ಹೌದೌದು, ಹನಿ ಹಾರ್ವೆಸ್ಟ್. ಈಗ ನಾವು ಮೇಂಟೆನೆನ್ಸ್ ಹೋದಾಗ ಹನಿ ಇದೆ ಎಕ್ಸ್ಟ್ರಾಕ್ಷನ್ ಗೆ ಅಂತ ಅಂದಾಗ ನಾವು ಹನಿನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರೇನಾದ್ರೂ ನಮಗೆ ಇಷ್ಟು ಸಾಕು, ಇದನ್ನ ನೀವು ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ ನಾವು ಅವ್ರು ಕೊಡೋ ಇದನ್ನ ನಾವು ಪರ್ಚೇಸ್ ಮಾಡ್ತೀವಿ. ಈಗ ತುರ್ತು ಸಂದರ್ಭಗಳಲ್ಲಿ ಒಂದೊಂದ್ಸರಿ ಹೋಗ್ಬೇಕಾಗಿ ಬರಬಹುದು. ಈಗ ನೀವೇ ಹೇಳಿದಾಗೆ ಕೆಲವು ರೋಗಗಳು ಬರೋಂತ ಸಂದರ್ಭ ಇರಬಹುದು, ಅಥವಾ ಈಗ ಕ್ವೀನ್ ಏನಾದ್ರೂ ಬೇರೆ ಕಡೆ ಹೋಯ್ತು ಅಂತ ಅಂತ ಅಂದ್ರೆ ಇಂಥ ಸಂದರ್ಭದಲ್ಲಿ ಹೋಗಿ ಸ್ವಲ್ಪ ಅರೇಂಜ್ ಮಾಡಿಕೊಡ್ಬೇಕಾಗತ್ತೆ, ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರಿ? ನಮ್ಗೆ ಏನಂತ ಮುಂಚಿತವಾಗಿ ಗೊತ್ತಿರುತ್ತಲ್ಲ, ಸೊ ಹಾಗಾಗಿ ನಾವು ಪ್ರಿಪೇರ್ ಆಗಿ ಹೋಗ್ತೀವಿ. ಸೊ ಹೋಗಿ ಈಗ ಅದೇನು ಏನ್ ಮಾಡಬೇಕು, ಈಗ ಕೋಮ್ಸ್ ರಿಪ್ಲೇಸ್ ಮಾಡೋದಾಗ್ಲಿ ಅಥವಾ ಕ್ವೀನ್ ಗೆ ಏನಾದ್ರು ರಿಪ್ಲೇಸ್ ಮಾಡೋದಾಗ್ಲಿ ಆತರ ಏನಾದ್ರೂ ಇದ್ದಾಗ ಹೋಗಿ ಮಾಡಿ ಬರ್ತೀವಿ. ಈಗ ಸುಮಾರು ಎಷ್ಟು ಪೆಟ್ಟಿಗೆಗಳಿಗೆ ಸೇವೆಯನ್ನು ಒದಗಿಸ್ತಾ ಇದ್ದೀರ ನೀವು? ನಾವಿವಾಗ 350 ಹೆಚ್ಚಿನ ಬಾಕ್ಸಸ್ ಅನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಇವಾಗ. ಅದೆಲ್ಲ ಕ್ಲೀನ್ಸ್ ಇದೆ, ನಮ್ದು ಸಪರೇಟ್ ಇದೆ, ನಾವು ಮಾತ್ರ ಒಂದು 30-40 ಬಾಕ್ಸ್ ಇದೆ. ಸೊ ಅದು ಸಪರೇಟ್ ಇದೆ, ಅದನ್ನ ನಾವು ಮೇಂಟೈನ್ ಮಾಡ್ಕೋತೀವಿ. ಅದರಿಂದ ಬ್ರೀಡಿಂಗ್ ಮಾಡೋದಾಗ್ಲಿ, ಹನಿ ಪ್ರೊಡಕ್ಷನ್ ಆಗ್ಲಿ, ಅದನ್ನ ನಾವು ಮಾಡ್ಕೋತೀವಿ. ಸೊ ಕಸ್ಟಮರ್ಸ್ ಅಂತ 3 ಡಿಸ್ಟ್ರಿಕ್ಟಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಇವಾಗಲೇ, ಮಡಿಕೇರಿ, ಚಿಕ್ಕಮಗಳೂರು ಮತ್ತೆ ಹಾಸನದಲ್ಲಿ. ಸೊ 3 ಡಿಸ್ಟ್ರಿಕ್ಟಿಂದ ಒಂದು ಟೋಟಲ್ ಒಂದು 350 ಹೆಚ್ಚಿನ ಬಾಕ್ಸಸ್ ಇದೆ. ಹೇಗಿದೆ ಅವರ ಫೀಡ್ಬ್ಯಾಕ್, ಹೇಗಿದೆ ರೈತರದ್ದು? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ 2 ವರ್ಷ ಆಯ್ತು. ಮೊದಲನೇ ವರ್ಷದಲ್ಲಿ ನಾವೇ ಕೇಳ್ತಾ ಇದ್ವಿ ಜನಗಳಿಗೆ, ಏನಾದ್ರೂ ಗೈಡೆನ್ಸ್ ಬೇಕಾ ಅಥವಾ ಕಾಲನಿ ಬೇಕಾ ಅಂತೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ಕಳೆದ ವರ್ಷದಲ್ಲಿ ನಾವು ಯಾರ ಹತ್ರನು ಕೇಳಿಲ್ಲ. ಸೊ ಎಲ್ಲ ರೆಫರೆನ್ಸ್ ಒಬ್ಬರಿಂದ ಒಬ್ಬರಿಗೆ ಹೇಳಿ ನಮಗೆ ಬಂದಿರೋ ಎನ್ಕ್ವೈರೀಸ್. ಸೊ ಹಾಗಾಗಿ ನಮ್ಮ ಪ್ರಕಾರ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಕಸ್ಟಮರ್ಸ್ದು, ಮತ್ತೆ ನಾವು ಕೊಡೋ ಸರ್ವಿಸ್ ಕೂಡ ಹಾಗೆ. ಸೊ ನಮ್ಮ ಸರ್ವಿಸ್ ಚೆನ್ನಾಗಿರೋದ್ರಿಂದ ಒಬ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾ ಇದ್ದಾರೆ, ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಫೀಡ್ಬ್ಯಾಕ್ಸ್. ಪ್ರಾರಂಭದಲ್ಲಿ ಹೇಳಿದ್ರಿ ಯಾರಾದ್ರೂ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿ ಆಸಕ್ತಿ ತೋರಿಸಿದಾಗ ಮೊದಲು ಹೋಗಿ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ, ಅಂತ ಅಂದ್ರೆ ಇಲ್ಲಿ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳಿ ಎಲ್ಲಿ ಸೂಕ್ತವಾದ ಜಾಗ ಆ ಸೂಕ್ತವಾದ ಜಾಗವನ್ನು ಹುಡುಕಿ ಅಲ್ಲಿ ಬಾಕ್ಸ್ ಇಡ್ತೀನಿ ಅಂತ ಹೇಳಿ ತಾವು ಹೇಳಿದ್ರಿ. ಎಂತಹ ಸ್ಥಳಗಳಲ್ಲಿ ಬಾಕ್ಸ್ ಅನ್ನು ಇಡಬೇಕಾಗುತ್ತೆ, ಅಟ್ಮಾಸ್ಫಿಯರ್ ಹೇಗಿರ್ಬೇಕಾಗುತ್ತೆ? ನೆರಳಿರ್ಬೇಕು, ತುಂಬಾ ಓಪನ್ ಗ್ರೌಂಡ್ ಇರಬಾರ್ದು, ಬಿಸಿಲು ಬೀಳುವಂತದ್ದು ಇರಬಾರ್ದು, ನೆರಳಿರ್ಬೇಕು. ಸೊ ನೆರಳಿದ್ದಾಗ ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ ಬಾಕ್ಸ್ ಅಲ್ಲಿ, ಅದೊಂದು. ಆಮೇಲೆ ಮಳೆ ನೀರು ನಿಲ್ಲೋಂಥದ್ದು, ಡ್ರೈನೇಜ್ ನೀರು ನಿಲ್ಲೋಂಥದ್ದು ಅಂತ ಜಾಗ ಎಲ್ಲ ಇರಬಾರ್ದು, ಕೊಳಚೆ ಪ್ರದೇಶ ಅಂತದೇ. ತುಂಬಾ ಹೈಜೀನ್ ಆಗಿ ತುಂಬಾ ಕ್ಲೀನ್ ಆಗಿರ್ಬೇಕು. ಸೊ ಆ ತರ. ಆಮೇಲೆ ಅದೇ ಜಾಸ್ತಿ ಈ ಹೂ ಇರೋಂಥದ್ದು, ಮರಗಳು ಆಗ್ಲಿ ಗಿಡಗಳಾಗ್ಲಿ ಅಂತದಿರ್ಬೇಕು. ಯಾಕಂದ್ರೆ ನಾವು ಕೃಷಿಯಿಂದ ಮಾಡಿದಾಗ ಯಾವಾಗ್ಲೂ ಪ್ರತಿ ವರ್ಷ ಯಾವಾಗ್ಲೂ ಹೂಗಳು ಇರೋದಿಲ್ಲ ಈಗ ನಾವು ಮಾಡೋ ಯಾವುದೇ ಅಗ್ರಿಕಲ್ಚರ್ ಕ್ರಾಪ್ ಅಲ್ಲಿ. ಸೊ ಹಂಗಾಗಿ ಆಲ್ಟರ್ನೇಟ್ ಆಗಿ ಮರಗಳು, ಕಾಡು ಜಾತಿ ಮರಗಳು ಅಂತದೆಲ್ಲ ಇರಬೇಕು, ಅದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಈ ಕಾಲೋನಿಗಳನ್ನ ನಾನೇ ಬ್ರೀಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಹೇಗೆ ಅದನ್ನು ಮಾಡೋಂಥದ್ದು? ಅದೇ ನಮ್ಗೆ ಕಾಲನೀಸ್ ಬ್ರೀಡಿಂಗಿಗೆ ಅಂತಾನೆ ಸಪರೇಟ್ ಕಾಲನೀಸ್ ಇಟ್ಕೊಂಡಿದೀವಿ ನಾವು. ಸೊ ಅದರಿಂದ ಕಾಲನೀಸ್ ಲೈಕ್ ಒಂದು 6 ಫ್ರೇಮ್ ಇನ್ ಬಾಕ್ಸ್. ಸೊ ಅದನ್ನ ನಾವು 3-3 ಡಿವೈಡ್ ಮಾಡ್ತೀವಿ. ಸೊ 3-3 ಡಿವೈಡ್ ಮಾಡಿ ಕ್ವೀನ್ ಇರೋ ಬಾಕ್ಸ್ ನ ಒಂದ್ ಕಡೆ ಇಡ್ತೀವಿ, ಕ್ವೀನ್ ಇಲ್ದಿರೋ ಬಾಕ್ಸ್ ನ ಇನ್ನೊಂದ್ ಕಡೆ ಒಂದ್ 3-4 ಕಿಲೋಮೀಟರ್ ದೂರದಲ್ಲಿ ತಗೊಂಡೋಗಿರ್ತೀವಿ. ಅಲ್ಲಿ ಈ ಕ್ವೀನ್ ಇಲ್ಲ ಅಂದ ತಕ್ಷಣ 2 ದಿನಕ್ಕೇನೆ ಎಮರ್ಜೆನ್ಸಿ ಕ್ವೀನ್ ಸೆಲ್ಸ್ ನ ಕೆಲಸಗಾರ ನೊಣಗಳು ಮಾಡ್ತವೆ, ಮಾಡಿ ಅದರಿಂದ ಕ್ವೀನ್ ನ ಕ್ರಿಯೇಟ್ ಮಾಡುತ್ತೆ. 14-16 ದಿನದೊಳಗೆ ರಾಣಿ ಹೊರಗ್ ಬಂದು ಮೇಟ್ ಮಾಡಿ ಬಂದು ಮತ್ತೆ ಮೊಟ್ಟೆ ಇಡೋದಕ್ಕೆ 21 ದಿನದೊಳಗೆ ಮೊಟ್ಟೆ ಇಡೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಅದು ಸಕ್ಸಸ್ಫುಲ್ ಕಾಲನಿ ಮಾಡೋದೆಲ್ಲ ಸಕ್ಸಸ್ ಆಗೋದಿಲ್ಲ. ಒಂದು 10 ಕಾಲನಿ ನಾವು ಡಿವೈಡ್ ಮಾಡಿದ್ರೆ ಅದರಲ್ಲಿ ಒಂದು 6-7 ಕಾಲನಿ ಸಕ್ಸಸ್ ಆಗುತ್ತೆ. ಜೇನು ಸಾಕಾಣಿಕೆ ಪ್ರಾರಂಭ ಮಾಡಿದ್ಮೇಲೆ ಪ್ರತಿ ದಿವಸ ಅದಕ್ಕೆ ನಾವು ಗಮನ ಕೊಡಬೇಕು ಹೇಗೆ? ಇಲ್ಲ, ಪ್ರತಿದಿನ ಕೊಡಬೇಕು ಅಂತೇನಿಲ್ಲ. ಹೆಚ್ಚಾಗಿ ನೋಡ್ಬೇಕಾಗಿರುವಂತದ್ದು ಇರುವೆ ಹತ್ತಿದ್ಯಾ, ಅದೇ ನಮಗೆ ಕಾಮನ್ ಆಗಿ ಕಂಡು ಬರುವಂತದ್ದು ಪ್ರಾಬ್ಲಮ್ ಅಂದ್ರೆ ಇರುವೆದು. ಸೊ ಇರುವೆಗಳು ಹತ್ತಾ ಇದೆಯಾ ಅದನ್ನೊಂದು ನೋಡ್ಕೊಂಡ್ರೆ ಸಾಕು. ಅದು ಬಿಟ್ಟರೆ ಬೇರೆ ಲೈಕ್ ಒಂದು 15 ದಿನಕ್ಕೊಂದ್ಸತಿ ಬಾಕ್ಸ್ ಕ್ಲೀನ್ ಮಾಡೋದಾಗ್ಲಿ, ಒಂದು ತಿಂಗಳಿಗೆ ಒಂದ್ಸತಿ ಫೀಡಿಂಗ್ ಏನಾದರೂ ಮಾಡಬೇಕು ಅಂತ ಅಂದಾಗ, ಈಗ ಮಳೆಗಾಲದಲ್ಲೆಲ್ಲ ಫೀಡಿಂಗ್ ಮಾಡಬೇಕಾಗುತ್ತೆ, ಸಕ್ಕರೆ ನೀರು ಕೊಡಬೇಕಾಗುತ್ತೆ. ಸೊ ಅದನ್ನು ಒಂದು 15 ದಿನಕ್ಕೊಂದ್ಸತಿ ಕೊಡೋದು, ಒಂದು ತಿಂಗಳಿಗೊಂದ್ಸತಿ ಕೊಡೋದು, ಈ ಥರ ಎಲ್ಲ ಅದೆಲ್ಲ ಅಷ್ಟೇ ಇರುತ್ತೆ. ದಿನ ನೋಡಬೇಕು ಅನ್ನೋಂಥದ್ದೇನು ಇರೋದಿಲ್ಲ, ಬಾಕ್ಸ್ ಓಪನ್ ಮಾಡಿ ನೋಡಬೇಕು ಅನ್ನೋಂಥದ್ದೇನಿರೋದಿಲ್ಲ. ಇರುವೆ ಹತ್ತಬಾರದು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಮುಖ್ಯವಾಗಿ ಕಾಮನ್ ಆಗಿ ಎಲ್ಲರೂ ಮಾಡ್ತಾ ಇರೋದು ಅಂದ್ರೆ ನೀರಿಡೋದು. ಸೊ ಕಬ್ಬಿಣ ಸ್ಟ್ಯಾಂಡ್ ಇರುತ್ತೆ, ನೀರಿಡ್ತಾರೆ, ಸೊ ಕಬ್ಬಿಣ ಸ್ಟ್ಯಾಂಡ್ ತುಕ್ಕಿಡ್ದು ಹೋಗುತ್ತೆ. ನಾವು ಅದಕ್ಕೆ ಆಲ್ಟರ್ನೇಟಿವ್ ನ ಹುಡುಕಿದೀವಿ, ಅಂದ್ರೆ ಗ್ರೀಸ್ ಇದೆಯಲ್ಲ, ಗ್ರೀಸ್ ನ ಸ್ಟ್ಯಾಂಡ್ ಇದು ಕಾಲುಗಳಿಗೆ ಹಚ್ಚಿದ್ರೆ ಇರುವೆ ಹತ್ತೋದಿಲ್ಲ. ಸೊ ಅದು 15 ದಿನಕ್ಕೊಂದ್ಸತಿ ಹಚ್ತಾ ಇದ್ರೆ ಗ್ರೀಸ್ ಹಂಗೆ ಇರುತ್ತೆ, ಸೊ ಇರುವೆಗಳು ಹತ್ತೋದಿಲ್ಲ. ಆ ತರ ಇರುವೆಗಳು ಬಾರದ ಹಾಗೆ ನೀವು ತಡಿತಾ ಇದ್ರೆ ಕೆಲವರು ಆಯಿಲ್ ಬಳಸ್ತಾರೆ, ಅದನ್ನು ಕೂಡ ಬಳಕೆ ಮಾಡಬಹುದು. ಆಯಿಲ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಲಿಕ್ವಿಡ್ ಫಾರ್ಮ್ ಅಲ್ವಾ, ನಿಮ್ಗೆ ಹುಳುಗಳು ಹೋಗಿ ಮತ್ತೆ ಅದಕ್ಕೆ ಬೀಳೋದು, ಹುಳುಗಳು ಸತ್ತೋಗೋದು, ಅದೆಲ್ಲ ಕಾಮನ್. ಸೊ ಹಾಗಾಗಿ ಗ್ರೀಸ್ ಹತ್ತಿ ಹಚ್ಚಿದ್ರೆ ಏನಾಗಲ್ಲ. ಈಗ ನೀವು ಸಂಗ್ರಹ ಮಾಡ್ತಾ ಇರತಕ್ಕಂತ ಜೇನ್ ಏನಿದೆಯೋ ಅದನ್ನ ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ನಮ್ಗೆ ಎನ್ಕ್ವೈರೀಸ್ ತುಂಬಾ ಇದೆ, ಯಾಕಂದ್ರೆ ಪ್ಯೂರ್ ಜೇನ್ ನಿಮ್ಗೆ ಅಷ್ಟು ಸುಲಭದಲ್ಲಿ ಎಲ್ಲೂ ಸಿಗೋದಿಲ್ಲ. ಸೊ ಹಾಗಾಗಿ ಬೆಂಗಳೂರು ಆ ಕಡೆಯಿಂದೆಲ್ಲ ಬಂದು ತಗೊಂಡು ಹೋಗೋರು ಇದಾರೆ. ಸೊ ಫಸ್ಟೇ ಬುಕ್ ಮಾಡ್ಕೊಳ್ತಾರೆ ನಿಮ್ಗೆ ಇಷ್ಟು ಬೇಕು ಅಂತ. ಸೊ ಹಂಗಾಗಿ ನಮಗೆ ಯಾವಾಗೆಲ್ಲ ಸಿಗುತ್ತೆ ನಾವು ಆವಾಗ ಅದನ್ನ ಸೇಲ್ ಮಾಡ್ತಾ ಇರ್ತೀವಿ. ಈಗಲೂ ಕೂಡ ಯಾರಿಗೆ ಆಸಕ್ತಿ ಇದೆಯೋ ಅದ್ರ ಜೊತೆಗೆ ಭಯವೂ ಕೂಡ ಇದೆಯೋ, ಜೇನು ಸಾಕಾಣಿಕೆ ಕಷ್ಟ ಅನ್ನುವಂಥದ್ದು, ಅಂಥವ್ರು ನಿಮ್ಮ ಸೇವೆಯನ್ನ ಪಡೆದುಕೊಳ್ಬಹುದು. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಅವರಿಗೆ ರೆಸ್ಪಾಂಡ್ ಮಾಡ್ತೀನಿ. ಬರಬೇಕು ಅಂತ ಹೇಳಿದ್ರೆ ನಾವು ಹೋಗಿ ವಿಸಿಟ್ ಮಾಡಿ ಇದು ಮಾಡ್ತೀವಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳಿ. 7 7 7 8 7 1 1 0. ಇದು ರಂಜಿತ್ ಅವರ ಸಂಪರ್ಕ ಸಂಖ್ಯೆ. ಯಾರಿಗೆ ಜೇನು ಸಾಕಾಣಿಕೆಯನ್ನ ಮಾಡುವಂತ ಆಸಕ್ತಿ ಇದೆಯೋ ಅವ್ರಿಗೆ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ನೆರವಾಗ್ತಾರೆ ಇವರು. ಅವ್ರಿಗೆ ಅಗತ್ಯ ಇರತಕ್ಕಂತಹ ಪರಿಕರಗಳು ಇರಬಹುದು, ಜೇನು ಕಾಲೋನಿಗಳು ಅಥವಾ ಕುಟುಂಬಗಳು ಇರಬಹುದು, ಅದನ್ನು ಕೂಡ ನೀಡ್ತಾರೆ. ಆ ನಂತರವೂ ಕೂಡ ಹೇಗೆ ಸಾಕಾಣಿಕೆಯನ್ನ ಮಾಡಬೇಕು, ಏನೆಲ್ಲ ನಿರ್ವಹಣೆಯನ್ನ ಮಾಡಬೇಕು ಅಂತದನ್ನು ಕೂಡ ಮಾಡಿಕೊಡ್ತಾರೆ. ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇದ್ದಂಥವರು ರಂಜಿತ್ ಅವರನ್ನ ಸಂಪರ್ಕವನ್ನ ಮಾಡಬಹುದು, ಅಥವಾ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಅಗತ್ಯ ಇದ್ದವರು ಕೂಡ ಅವರನ್ನ ಸಂಪರ್ಕವನ್ನ ಮಾಡಬಹುದು. ರಂಜಿತ್ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 7 7 6 0 7 8 7 1 1 0. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ: 7 7 6 0 7 8 7 1 1 0. ಒಳ್ಳೆಯದು ರಂಜಿತ್ ಅವರೇ, ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಜೇನು ಸಾಕಾಣಿಕೆಯ ಮೂಲಕ ಜೇನು ಕುಟುಂಬ ಏನಿದೆಯೋ, ಜೇನು ನೊಣಗಳು ಏನಿದ್ದಾವೋ ಅವುಗಳನ್ನ ನಮ್ಮ ಪ್ರಕೃತಿಯಲ್ಲಿ ಸಂರಕ್ಷಣೆಯನ್ನ ಮಾಡಬೇಕು, ಅವುಗಳಿಂದ ಆಗ್ತಕ್ಕಂಥ ಉಪಯೋಗವನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಜೇನು ಸಾಕಾಣಿಕೆ ಮಾಡುವುದಲ್ಲದೆ ಯಾರು ಜೇನು ಸಾಕಾಣಿಕೆಯನ್ನ ಮಾಡ್ತಿದ್ದಾರೋ ಅಂಥವ್ರಿಗೂ ಕೂಡ ಬೇರೆ ಬೇರೆ ತರಹದಲ್ಲಿ ತಾವು ನೆರವಾಗ್ತಾ ಇದ್ದೀರಿ. ಹೇಗೆ ನೆರವಾಗ್ತಾ ಇದ್ದೀರಿ, ಹೇಗೆ ನಿಮ್ಮ ಅನುಕೂಲಗಳನ್ನ ಅಥವಾ ಸಹಾಯವನ್ನ ಪಡೆಯಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಮ್ಮ ಕೇಳುಗರಿಗೆ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು. ಇದುವರೆಗೆ ಜೇನು ಕೃಷಿಗೆ ವಿವಿಧ ಸೇವೆ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗಿ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಫೆಬ್ರವರಿ 27 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಲು ಆಗಲಿಲ್ಲವೇ? ಚಿಂತೆ ಬೇಡ, ಈಗಲೂ ಮೊಬೈಲ್ನಲ್ಲಿ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮತ್ತೊಮ್ಮೆ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಜಾನ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ಕಾರ್ಯಕ್ರಮ, ಪ್ರಾಯೋಜಕರು ಎಪಿಜೆ ಅಕಾಡೆಮಿ, ಕೆಆರ್ಪುರಂ, ಹಾಸನ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:51 ಚಿತ್ರಕಥೆಗಳನ್ನು ಕೇಳಬಹುದು. 7:34 ಬೆಂಗಳೂರು ಕೇಂದ್ರದಿಂದ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ವಿಷಯ ಆತ್ಮನಿರ್ಭರ ಭಾರತ. 8:00 ಬೆಂಗಳೂರು ಕೇಂದ್ರದಿಂದ ಮನ್ ಕಿ ಬಾತ್, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ. 9:00 ಬೆಂಗಳೂರು ಕೇಂದ್ರದಿಂದ ಪಾಶ್ಚಾತ್ಯ ಸಂಗೀತ. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಇದರಲ್ಲಿ ಉಸ್ತಾದ್ ಅಬ್ದುಲ್ ಹಲೀಂ ಅವರ ಸಿತಾರ್ ವಾದನವನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಯಲ್ಲಾಪುರದ ಸುಬ್ರಾಯ ವೆಂಕಟರಮಣ ಗಾಂವ್ಕರ್ ಅವರಿಂದ. 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯನ್ನು ಕೇಳಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ ಬೆಂಗಳೂರು. 7:50 ಸವಿಗಾನ. 9:05 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ, ಇದರಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ಸಮಗ್ರ ವಿಜ್ಞಾನ ತಂತ್ರಜ್ಞಾನ ಸಂವಾದವನ್ನು ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಡಾಕ್ಟರ್ ವೈಸಿ ಕಮಲ ಮತ್ತು ಸುಮಂಗಲ ಮೂಮಿಗಟ್ಟೆ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ